ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಬಬಲೇಶ್ವರ ತಾಲೂಕು ನಿಡೋಣಿ ಗ್ರಾಮದ ಮೌನೇಶ್ ಕಾಳಪ್ಪ ಬಡಿಗೇರವರು. ಇವರು ವಿಶೇಷವಾಗಿ ಸಾವಯವ ತುಪ್ಪನ ತಯಾರಿಸಿ ವಿವಿಧೆಡೆ ಇದನ್ನ ಸರಬರಾಜು ಮಾಡ್ತಿದ್ದಾರೆ. ಇವರು ಒಂದು ರೈತರ ಒಕ್ಕೂಟ ಮಾಡಿಕೊಂಡು ಈ ಒಂದು ಕೆಲಸ ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ. ಈಗ ಅವರನ್ನೇ ಭೇಟಿಯಾಗೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಮೌನೇಶ್ ಅವ್ರಿಗೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ತಮಗೂ ಕೂಡ ನಮಸ್ಕಾರ. ತಮ್ಮ ಆಕಾಶವಾಣಿಯವರಿಗೂ ಕೇಳುವರೆಲ್ಲರಿಗೂ ನನ್ನ ನಮಸ್ಕಾರ. 9/5/2016 ಒಂದಿಷ್ಟು ಜನ ಒಂದು 5-6 ಜನ ಸೇರಿ ಒಂದು ಒಕ್ಕೂಟ ಮಾಡ್ಕೊಂಡ್ವಿ. ಪುಣ್ಯಕೋಟಿ ದೇಶಿ ಗೋ ಸಂವರ್ಧನ ಪರಿವಾರ ಅಂತ ಹೇಳಿ ಒಂದು ಪರಿವಾರ ಮಾಡಿಕೊಂಡು ಒಂದು ಒಕ್ಕೂಟ ಮಾಡ್ಕೊಂಡ್ವಿ ಸರ್. ಎಲ್ಲರೂ ಸೇರಿ ನಾವೊಂದು ದೇಶೀಯ ಆಕಳ ಹಾಲನ್ನ ಸಂಗ್ರಹಣೆ ಕೇಂದ್ರ ಮಾಡಬೇಕು ಅಂಥೇಳಿ ಸಂಕಲ್ಪ ಮಾಡಿಕೊಂಡ್ವಿ. ಜನಕ್ಕೆ ಒಳ್ಳೇದನ್ನು ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನ ಪ್ರಾರಂಭ ಮಾಡಿದೆ ಸರ್. ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿರ ಅಂದ್ರೆ? 2016 ಆಗಿದೆ ಸರ್. 7 ವರ್ಷ ಆಯ್ತು. 7 ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಈಗ ನಿಮ್ಮ ಒಂದು ಒಕ್ಕೂಟದಲ್ಲಿ ಎಷ್ಟು ರೈತರು ಇದ್ದಾರೆ? ಸುಮಾರು ಒಂದು 30-35 ರೈತರು ಇದ್ದಾರೆ ಸದ್ಯಕ್ಕೆ. ಮುಂಚೆ ಜಾಸ್ತಿ ಇದ್ರು ಸರ್. ಕೋವಿಡ್ ಕಾರಣದಿಂದ ಸ್ವಲ್ಪ ಆಕಳುಗಳು ಅವಾಗ ಮಾರ್ಕೊಂಡ್ರು, ಈಗ ಮತ್ತೆ ರೈಸ್ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ 35 ಜನ ಹಾಲನ್ನ ರೈತರ ಮನೆಗೆ ಹೋಗಿ ಹಾಲನ್ನ ತರ್ತಾ ಇದ್ದೀವಿ. ಈಗ ಈ ಹಾಲನ್ನೆಲ್ಲ ಹೆಂಗೆ ಸಂಗ್ರಹಣೆ ಮಾಡ್ತೀರಿ? ಸೊ ರೈತರು ಇಲ್ಲೇ ತಂದು ಹಾಲು ಹಾಕೋದ್ರಿಂದ ಅವರು ಬೇರೆ ಎಮ್ಮೆದೋ ಇಲ್ಲ ಆಡಿಂದೋ ಹಾಲು ತಂದು ಹಾಕ್ತಾರೆ, ಮಿಕ್ಸ್ ಮಾಡ್ತಾರೆ ಅವ್ರಿಗೆ. ಯಾಕಂದ್ರೆ ನಾವು ಜಾಸ್ತಿ ಹಣದಲ್ಲಿ ಸುಮಾರು 1 ಲೀಟರ್ಗೆ 40 ರೂಪಾಯಿ ಹಂಗೆ ಖರೀದಿ ಮಾಡ್ತೀವಿ. ಸೊ ಹಾಗಾಗಿ ಡೈರಿಯಲ್ಲೆಲ್ಲ 28 ರೂಪಾಯಿ ಖರೀದಿ ಮಾಡೋದ್ರಿಂದ ಸೊ ಆಕಳ ಹಾಲು ಅನ್ಕೊಂಡು ನಮಗೆ ಇಲ್ಲೇ ತಂದು ಹಾಕಿದ್ರು ಅಂದ್ರೆ ಸೊ ನಾವು ಜನಕ್ಕೆ ಕ್ವಾಲಿಟಿ ಕೊಡೋದಾಗೋದಿಲ್ಲ. ಸೊ ನಾವೇ ಅವ್ರ ಮನೆಗೆ ಹೋಗಿ ಹಾಲು ತರೋದನ್ನ ತರಬೇಕು ಅಂತೇಳಿ ಎಲ್ಲರೂ ಸೇರಿ ಮಾತಾಡ್ಕೊಂಡ್ವಿ. ಸೊ ಅವ್ರ ಹತ್ರ ಹೋಗಿ ಹಾಲು ಖರೀದಿ ಮಾಡಿಕೊಂಡು ಅವ್ರ ಹತ್ರ ನಾವು ಅವ್ರು ಇದ್ರೆ ಅವ್ರ ಕಡೆಯಿಂದ ಹಾಲು ಹಿಂಡಿಸ್ತೀವಿ, ಇಲ್ಲಾಂದ್ರೆ ನಾವೇ ಹಾಲು ತೋಟಕ್ಕೆ ಅವ್ರ ಮನೆಗೆ ಹೋಗಿ ಹಾಲು ಹಿಂಡ್ಕೊಂಡ್ ಬರ್ತೀವಿ ಸರ್. ನೀವೇ ಹಾಲನ್ನ ಹಿಂಡ್ಕೊಂಡು ಬರ್ತೀರಾ? ಹೌದು ಸರ್. ನಾವೇ ಅವ್ರಿದ್ರೆ ಅವ್ರ ಕಡೆಯಿಂದ ಹಿಂಡಿಸ್ತೀವಿ, ಇಲ್ಲಾಂದ್ರೆ ಒಂದೊಂದ್ಸರಿ ನಾವೇ ಹಾಲನ್ನು ಕರ್ಕೊಂಡು ಬರ್ತೀವಿ ಸರ್. 1 ಲೀಟರ್ಗೆ ಸುಮಾರು 40 ರೂಪಾಯಿ ಕೊಡ್ತೀರಾ? ಹಾ, 1 ಲೀಟರ್ಗೆ 40 ರೂಪಾಯಿ ಕೊಡ್ತೀವಿ ಸರ್. ಸೊ ಅದನ್ನ ತಂದು ನಾವು ಹಾಲು ಮುಂಚೆ ಎಲ್ಲ ಬಿಜಾಪುರ ಸೇಲ್ ಮಾಡ್ತಾ ಇದ್ವಿ, ಮನೆ ಮನೆ ಡೋರ್ ಡೆಲಿವರಿ ಕೊಡ್ತಾ ಇದ್ವಿ. ಸೊ ಅಲ್ಲಿ ನಾವು ಸುಮಾರು 80 ರೂಪಾಯಿ ಲೀಟರ್ದಂಗೆ ಕೊಡ್ತಾ ಇದ್ವಿ ಸರ್. ಸೊ ಉಳದ ಹಾಲನ್ನ ಇಲ್ಲೇ ತುಪ್ಪ ಮಾಡ್ತಾ ಇದ್ವಿ. ಹಾಲು ತಂದು ಕಾಯಿಸಿ ಅದನ್ನ ಆರಿಸಿ ಹೆಪ್ಪ ಹಚ್ಚಿ ಬೆಣ್ಣೆ ತೆಗೆದು ತುಪ್ಪ ಮಾಡಿ ಮಾರಾಟ ಮಾಡ್ತಿದ್ವಿ. ಸೊ ಮಿಕ್ಕಿದ್ದ ಅದು ಬೆಣ್ಣೆ ತೆಗೆದ್ಮೇಲೆ ಮಜ್ಜಿಗೆ ಉಳಿತಾ ಇತ್ತು. ಆ ಮಜ್ಜಿಗೆನ ಸುಮಾರು ರೆಸಿಡೆನ್ಸಿಯಲ್ ಸ್ಕೂಲ್ಗಳಿಗೆ ಕೊಡ್ತಾ ಇದ್ವಿ. ಸೊ 20 ರೂಪಾಯಿ ಲೀಟರ್ದಂಗೆ ರೆಸಿಡೆನ್ಸಿಯಲ್ ಸ್ಕೂಲ್ಗಳು ಕೊಡ್ತಾ ಇದ್ವಿ. ಸಮಲೆ ಊರಲ್ಲಿ ಮಜ್ಜಿಗೆ ತಿನ್ನೋದನ್ನ ಕಲಿಸ್ಬೇಕು, ಊರಿಗೆಲ್ಲ ಒಂದು ಅವೇರ್ನೆಸ್ ಹುಟ್ಟಿಸ್ಬೇಕು ಆಕಳ ಮಜ್ಜಿಗೆ ಅಂತೇಳಿ. ಊರಲ್ಲೆಲ್ಲ ಮುಂಚೆ ಒಂದಿಷ್ಟು ಲೀಸ್ಟ್ ಮಾಡಿ ಮನೆ ಮನೆಗೆ ಮೊದಲು ಫ್ರೀ ಕೊಟ್ವಿ. ಆಮೇಲೆ ಅದಕ್ಕೆ ಒಂದಿಷ್ಟು 5 ರೂಪಾಯಿ ಹಂಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಅದು ತಿರ್ಗಾಡೋರು ಪೇಮೆಂಟ್ ಸರಿಯಾಗಿ ವರ್ಕೌಟ್ ಆಗಲ್ಲ ಅಂತ ಹೇಳ್ಬಿಟ್ಟು 10 ರೂಪಾಯಿ ಮಾಡಿದ್ವಿ. ಆಮೇಲೆ 20 ರೂಪಾಯಿ ಮಾಡಿದ್ವಿ. ಸೊ ಜನ ಅದನ್ನ ಅದು ಆಕಳ ಮಜ್ಜಿಗೆ ಅಂದ್ರೆ ಶ್ರೇಷ್ಠ ಅಂತ ಹೇಳಿ ಎಲ್ಲರಿಗೂ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಎಲ್ಲರಿಗೂ ಇವಾಗ ಮಜ್ಜಿಗೆ ಕೊಡ್ತಾ ಇದ್ವಿ ಸರ್. ಆಮೇಲೆ ಅದೇ ಉಳಿದಿರೋ ಮಿಕ್ಕಿರೋ ಮಜ್ಜಿಗೆ ಒಂದಿಷ್ಟು ಉಳಿತು ಅಂತಂದ್ರೆ ಅದನ್ನ ರೈತರು ಉಪಯೋಗ ಮಾಡ್ತಾರೆ. ಗೋಕೃಪಾಮೃತ ಅಂತ ಹೇಳಿ ರೆಡಿ ಮಾಡ್ತಾರೆ, ಅದು ಕನ್ನೇರಿ ಶ್ರೀಗಳ ಮಾಡಿಸಿರೋದು. ಸೊ ಅದಕ್ಕೆ ಒಂದು 200 ಲೀಟರ್ಗೆ 2 ಲೀಟರ್ ಮಜ್ಜಿಗೆ ಈ ತರ. ಸೊ ನಮ್ಮ ಹಳ್ಳಿ ಅಂತ ಅಷ್ಟೇ ಆತಲ್ಲ, ಬಬಲೇಶ್ವರದಲ್ಲಿ ಇರ್ತಕ್ಕಂಥ ಗ್ರಾಮದವರು ಎಲ್ಲ ಕಡೆ ಹೊನ್ವಾಡ ಈ ಕಡೆ ಎಲ್ಲ ಗ್ರಾಮದವರು ಬಂದು ಇಲ್ಲಿ ಮಜ್ಜಿಗೆ ತಗೊಂಡು ಹೋಗ್ತಾರೆ ಸರ್, ಗೋ ಕೃಪಾಮೃತ ರೆಡಿ ಮಾಡಲಿಕ್ಕೆ. ಈಗ ದಿನಕ್ಕೆ ಎಷ್ಟು ಹಾಲನ್ನು ಸಂಗ್ರಹಣೆ ಮಾಡ್ತೀರಿ ಸರ್? ಈಗ ಸದ್ಯಕ್ಕೆ 50 ಲೀಟರ್ ಹಾಲು ಸಂಗ್ರಹಣೆ ಮಾಡ್ತೀವಿ. ಸೊ ಅದನ್ನೆಲ್ಲನು ಅವತ್ತೇನೆ ಕಾಯಿಸಿ ಅವತ್ತೇನೆ ಅದನ್ನು ಹೆಪ್ಪಚ್ಚಿ ಬೆಳಗ್ಗೆ ಎದ್ದು ಅದನ್ನು ಕಡಿಯುವಂಥ ವ್ಯವಸ್ಥೆ ಮಾಡ್ತೀವಿ, ಮೊಸರು ಮಾಡಿ ಬೆಣ್ಣೆ ತೆಗೆಯುವಂಥ ವ್ಯವಸ್ಥೆ ಮಾಡ್ತೀವಿ. ಸೊ ಸಾಕಷ್ಟು ರಿಕ್ವೈರ್ಮೆಂಟ್ ಇದೆ ಸರ್. ಬಿಜಾಪುರ ಹಾಲು ಈಗಲೂ ರಿಕ್ವೈರ್ಮೆಂಟ್ ಇದೆ. ಸೊ ನಮಗೆ ಸದ್ಯಕ್ಕೆ ಒಂದು 50 ಲೀಟರ್ ಹಾಲು ಇರೋದ್ರಿಂದ ಸೊ ಕಡಿಮೆ ಆಗುತ್ತೆ. ಅಲ್ಲಿ ನಮಗೆ ಹೋಗಿ ಬರೋದು ಎಲ್ಲ ಪೇಮೆಂಟ್ ವರ್ಕೌಟ್ ಆಗೋದಿಲ್ಲ ಅಂತೇಳಿ ತುಪ್ಪನೇ ಮಾಡಿ ಮಾರಾಟ ಮಾಡ್ತಾ ಇದ್ದೀವಿ ಸರ್. ಈಗ ದಿನಕ್ಕೆ ಒಂದು 50 ಲೀಟರ್ ಅನ್ನೋದು ಕಡಿಮೆ ಆಗುತ್ತಲ್ವಾ ಸರ್? ಆದರೆ ಅದು ಮುಂಚೆ ಜಾಸ್ತಿ ಇತ್ತು, ಈಗ ನಾವು ರೈತರಿಗೆ ಹೇಳ್ತಾ ಇದ್ದೀವಿ. ಸೊ ಮುಂಚೆ ರೈತರು ಎಲ್ಲ ಸುಮಾರು 200 ಆಕಳ ಇತ್ತು ಸರ್ ನಮ್ಮ ಹತ್ರ ಮುಂಚೆ. ಯಾವಾಗಂದ್ರೆ ಈ ಕೋವಿಡ್ ಬರೋಕ್ಕಿಂತ ಮುಂಚೆ ಕೋವಿಡ್ ಬಂದಾಗ ಸುಮಾರು ನಾವು ಡೈರಿ ಸ್ಟಾಪ್ ಮಾಡಿದ್ದೀವಿ. ಸೊ ಈಗ ಮತ್ತೆ ಒಬ್ಬೊಬ್ಬರು ರೈತರು ತಗೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಯಾರಿಗೆ ತಗೊಳ್ಳಿಕ್ಕೆ ಹಣದ ಸ್ವಲ್ಪ ಕೊರತೆ ಇತ್ತು ಅಂತಂದ್ರೆ ನಾವೇ ನಮ್ಮ ಡೈರಿಯಿಂದ ನಮ್ಮೂರಲ್ಲಿರ್ತಕ್ಕಂಥ PKPS ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ನಾವೇ ರೆಫರ್ ಮಾಡಿ ಅವರಿಗೆ ಒಂದು 50,000 ರೂಪಾಯಿ ಸಾಲದ ರೂಪದೊಳಗೆ ಕೊಡಿಸಿ ನಾವೇ ಹೋಗಿ ಆಕಳ ಖರೀದಿ ಮಾಡಿಕೊಂಡು ಬಂದು ರೈತರಿಗೆ ಕೊಡ್ತೀವಿ. ಸೊ ಅವರು ಅದೇ ಹಾಲನ್ನು ನಾವು ತಂದು ತಗೊಂಡು ಬೇರೆ ಕಡೆ ತುಪ್ಪ ಮಾಡಿ ಮಾರಾಟ ಮಾಡ್ತೀವಿ. ಸೊ ಅಕಸ್ಮಾತ್ ಅವರೇನೋ ರೈತರು ಅಲ್ಲಿ EMI ಕಟ್ಟಲಿಲ್ಲ ಅಂದರೆ ನಮ್ಮ ಡೈರಿಯಿಂದ ಕಟ್ಟಿ ಅದನ್ನು ಸರಿ ಮಾಡ್ತಾ ಇದ್ದೀವಿ ಸರ್. ಇದುವರೆಗೆ ಎಷ್ಟು ರೈತರಿಗೆ ಈ ತರ ಒಂದು ಅನುಕೂಲ ಮಾಡಿಕೊಟ್ಟಿದ್ದೀರಾ? ಸೊ ನಮ್ಮಲ್ಲಿ ಸುಮಾರೊಂದು 70 ಜನ ರೈತರಿಗೆ ಅನುಕೂಲ ಮಾಡಿದ್ದೀವಿ. ಸೊ ಈಗ ಇದು ಕೋವಿಡ್ ಇಂದ ಈಚೆ ಒಂದು 30 ಜನ ಆಕಳ ಮರಿದ್ದಾರೆ, ಮತ್ತೆ ಈಗ ನಿಧಾನಗತಿಯಲ್ಲಿ ಒಬ್ಬೊಬ್ಬರು ತಗೊಳ್ತಾ ಇದ್ದಾರೆ ಸರ್. ಈಗ ನೀವು ಮಾಡ್ತಾ ಇರೋದು ಸಾವಯವ ತುಪ್ಪ, ಆಕಳ ತುಪ್ಪ, ಈ ತುಪ್ಪನ ಎಲ್ಲಿ ಮಾರಾಟ ಮಾಡ್ತೀರಾ, ಹೇಗೆ ಮಾಡ್ತೀರಾ? ಸರ್ ಮುಂಚೆ ಬಹಳ ಕಷ್ಟ ಇತ್ತು ನಮ್ಗೆ. 2016 ಏನು ಸ್ಟಾರ್ಟ್ ಮಾಡಿದ್ವಿ, ಆ ತುಪ್ಪ ನಾವು ಮಾರ್ಲಿಕ್ಕೆ ಹೋದ್ರೆ 2,000 ರೂಪಾಯಿ ಕೆಜಿ ಹಂಗೆ ಮಾರಾಟ ಮಾಡ್ತಿದ್ವಿ. ಅದ್ರ ಕಡಿಮೆ ಮಾರಿದ್ರೆ ನಮಗೇನು ವರ್ಕೌಟ್ ಆಗ್ತಿರ್ಲಿಲ್ಲ. ಸೊ ಅವಾಗ 2,000 4 ಕೆಜಿ ಎಮ್ಮೆ ತುಪ್ಪ ಬರ್ತಾ ಇತ್ತು. ಸೊ ಹಾಗಾಗಿ ಜನ ಎಲ್ಲ ಏನಂತ ಇದ್ರು ಅಂತಂದ್ರೆ, ನೀವು ಎಲ್ಲರೂ ಒಂಥರ ಹುಚ್ಚರಿದ್ದೀರಿ, ಸೊ ನಾ 2,000 ರೂಪಾಯಿ ದುಡ್ಡು ಕೊಟ್ಟು ತುಪ್ಪ ಯಾರು ಖರೀದಿ ಮಾಡ್ತಾರೆ, ಇದರಲ್ಲಿ ಏನಿದೆ ಅಂತ ಹೇಳಿ ಜನ ನಮ್ಮನ್ನ ನೋಡಿ ಆಡ್ಕೊಳ್ತಾ ಇದ್ರು. ಸೊ ಅವಾಗ ನಾವು ಧೃತಿಗಿಡದೆ ಸೊ ಎಲ್ಲ ಕಡೆನೂ ತಿರುಗಾಡಿ, ಇಲ್ಲ ಈ ತರ ಇದೆ, ಕಣ್ಣೀರಿ ಶ್ರೀಗಳು ಈ ತರ ನಮ್ಗೆ ಹೇಳಿದ್ದಾರೆ, ಅದರಿಂದ ಕ್ಯಾನ್ಸರ್ ಕಡಿಮೆ ಆಗುತ್ತೆ, ಬ್ರೈನ್ ಟ್ಯೂಮರ್ ಕಡಿಮೆ ಆಗುತ್ತೆ, ಕಣ್ಣು ಮಂಜಿದ್ರೆ ಕಣ್ಣು ಮಂಜಿದ್ ಸರಿ ಆಗುತ್ತೆ, ಆಮೇಲೆ ನಿಮ್ಗೆ ವಾಯಿ ಅಂತ ಹೇಳಿ ಬರುತ್ತೆ ಕಾಲಿಗೆಲ್ಲ, ಅದನ್ನ ಸುಮಾರೊಂದು 1.5 ತಿಂಗಳು ಮಸಾಜ್ ಮಾಡಿದ್ರೆ ಬೇರೆ ಏನ್ ಸ್ಟೇಟ್ಮೆಂಟ್ ತಗೊಂಡ್ರು ಕಡಿಮೆ ಆಗಲ್ಲ. ಸೊ ಹಂಗೆ ಒಂದಿಷ್ಟು ಜನಕ್ಕೆ ನಾವು ಅದನ್ನ ತಿರುಗಾಡಿ ಪಬ್ಲಿಸಿಟಿ ಮಾಡಿದ್ವಿ, ಅವ್ರಿಗೊಂದು ಸ್ವಲ್ಪ ಅವೇರ್ನೆಸ್ ಹುಟ್ಟು ತರ ಮಾಡಿ ಬಿಜಾಪುರ ಕೊಟ್ಟಿವಿ ಸರ್ ಒಂದಿಷ್ಟು. ಆಮೇಲೆ ಇದಕ್ಕೆಲ್ಲ ನೀವು ಕಣ್ಣೀರಿ ಶ್ರೀಗಳು ಒಂದು ಮೊದಲಿಗೆ ಅವ್ರನ್ನ ನೆನೆಸ್ಬೇಕು, ಯಾಕಂದ್ರೆ ಕಣ್ಣೀರಿ ಶ್ರೀಗಳು ಪ್ಲಸ್ ಆನಂದ ಆಶ್ರಯ ಅಂತ ಹೇಳಿ ಶಿವಮೊಗ್ಗದವರು, ಅವರೇ ಸೇರಿಸಿ ಇದನ್ನ ಸ್ಟಾರ್ಟ್ ಮಾಡಿದ್ರು. ತುಪ್ಪ ಸ್ಟಾರ್ಟ್ ಮಾಡಿ ಅಕಸ್ಮಾತ್ ನೀವು ಮಾರ್ಲಿಕ್ಕೆ ಹೆಚ್ಚು ಒತ್ತು ಕೊಡಿ, ಅಕಸ್ಮಾತ್ ಮಾರೋದು ಆಗ್ಲಿಲ್ಲ ಅಂದ್ರೆ ಕಣ್ಣೀರಿ ಮಠಕ್ಕೆ ನಮ್ಮ ಮಠಕ್ಕೆ ತಂದು ಕೊಡಿ, ನಿಮ್ಗೆ ಆ ತುಪ್ಪದ ಹಣ ನಾನು ಕೊಡ್ತೀನಿ ಅಂತೇಳಿ ಕಣ್ಣೀರಿ ಶ್ರೀಗಳು ಕಾಡಸಿದ್ದೇಶ್ವರಪ್ಪರು ಹೇಳಿದ್ರು. ಅದೇ ಪ್ರಕಾರ ನಾವು ಇಲ್ಲಿ ಒಂದಿಷ್ಟು ಮಾರ್ತಾ ಇದ್ವಿ, ಆದ್ರೆ ನಾವು ಮಾರೋದು ಅವಾಗ ಬಹಳ ಕಡಿಮೆ, ಒಂದು 10% ಮಾರಾಟ ಮಾಡಿದ್ವಿ. ಸೊ ಉಳಿದದ 90% ಕಣ್ಣೀರಿ ಶ್ರೀಗಳು ತಗೊಳ್ತಾ ಇದ್ರು. ಸೊ ಆಮೇಲೆ ಕಣ್ಣೀರಿ ಶ್ರೀಗಳು ಜಾಸ್ತಿ ಜನ ಅಲ್ಲಿ ತುಪ್ಪ ತಗೊಳ್ಳೋರು. ಸೊ ಈ ಭಾಗದಿಂದ ಯಾರಾದ್ರೂ ಹೋದ್ರೆ ಬಿಜಾಪುರ ಭಾಗದಿಂದ ಅವ್ರ ಭಕ್ತರು ಸಾಕಷ್ಟು, ಅವಾಗ ಹೋದಾಗ ಅವರಿಗೆ ಅವಾಗ 1,600 ರೂಪಾಯಿ ಕೆಜಿ ತುಪ್ಪ ಕೊಡ್ತಾ ಇದ್ವಿ. ಸೊ ಅವರು 2,000 ರೂಪಾಯಿ 2,500 ರೂಪಾಯಿ ಕೆಜಿ ತುಪ್ಪ ಕಣ್ಣೀರಿ ಶ್ರೀಗಳು ಕೊಡ್ತಾ ಇದ್ರು. ಸೊ ಅವಾಗ ಅವರು ಒಂದಿಷ್ಟು ಜನ ತಮ್ಮ ಕಸ್ಟಮರ್ಗೆಲ್ಲ ಹೇಳ್ತಿದ್ರು, ನೀವು ಇಲ್ಲಿ ಬಂದು 2,500 ರೂಪಾಯಿ ತಗೊಳ್ಳೋದೇನಿದೆ, ಅಲ್ಲಿ ನಿಮ್ಮ ನಿಡೋಣಿಯಲ್ಲಿ ಒಂದಿಷ್ಟು ಒಂದು ಗ್ರೂಪ್ ಮಾಡಿ ಅಲ್ಲಿ ತುಪ್ಪ ರೆಡಿ ಮಾಡ್ತಾ ಇದಾರೆ, ನಿಮ್ಗೆ ಅಲ್ಲೇ ಹತ್ರ ಆಮೇಲೆ ಕಡಿಮೆ ರೇಟಲ್ಲಿ ಸಿಗುತ್ತೆ. ನಾವು ಇಲ್ಲೆಲ್ಲ ಬಂದು ನಾವು ಇಲ್ಲಿ ಮಾರಾಟ ಮಾಡೋ ಪೇಮೆಂಟ್ ತೆಗಿಬೇಕು, ಇದೆಲ್ಲ ತೆಗಿಬೇಕಾದ್ರೆ ನಮಗೆ ಎಕ್ಸ್ಪೆಂಡಿಚರ್ ಅಷ್ಟಾಗುತ್ತೆ, 2,500 ಕೊಡ್ತೀವಿ, ಅಲ್ಲೇ ತಗೊಳ್ಳಿ ಅಂತೇಳಿ ಸರ್ ಸುಮಾರು ಕಣ್ಣೀರಿ ಶ್ರೀಗಳು ಜಾಸ್ತಿ ಇದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳ್ಬೋದು ಸರ್ ಮಾರಾಟ ಮಾಡಲಿಕ್ಕೆ. ಈಗ 1 ಕೆಜಿ ತುಪ್ಪಕ್ಕೆ ಎಷ್ಟು ರೇಟ್ ಬರ್ತಿದೆ? ಮೊದಲು 1 ತಿಂಗಳ ಮುಂಚೆ 2,500 ರೂಪಾಯಿ ಕೆಜಿ ತುಪ್ಪ ಕೊಡ್ತಾ ಇದ್ದೀವಿ ಸರ್. 2,500 ರೂಪಾಯಿ ತುಪ್ಪ ಹೆಂಗೆ ಅದು ಕಾಸ್ಟ್ಲಿ ಆಗುತ್ತೆ ಅಂತೇಳಿ ಅನ್ಕೋಬೇಕಾದ್ರೆ, 1 ಕೆಜಿ ತುಪ್ಪ ರೆಡಿ ಆಗಬೇಕಾದ್ರೆ ಮಿನಿಮಮ್ 30 ಲೀಟರ್ ಹಾಲು ಬೇಕು ಸರ್. ಅದು ಅಕಸ್ಮಾತ್ ಕೊಲೆಸ್ಟ್ರಾಲ್ ಎಲ್ಲದರಲ್ಲೂ ಎಲ್ಲ ಆಕಳಲ್ಲೂ ಹೆಚ್ಚಿತ್ತು ಅಂತಂದರೆ, ಹೆಡ್ಸ ಹೆಚ್ಚಿತ್ತು ಅಂತಂದರೆ 30 ಲೀಟರ್ಗೆ 1 ಕೆಜಿ ಆಗುತ್ತೆ. ಸೊ ಅಕಸ್ಮಾತ್ ಕೊಲೆಸ್ಟ್ರಾಲ್ ಕಡಿಮೆ ಇತ್ತು ಅಂದರೆ 32-33 ಲೀಟರ್ಗೆ 1 ಕೆಜಿ ತುಪ್ಪ ಆಗುತ್ತೆ. ಸೊ ಹಾಗಾಗಿ ಬರೀ ಹಾಲು ಖರೀದಿಗೆ ನಮ್ಗೆ ಸುಮಾರು ಒಂದು 16-17 ರೂಪಾಯಿ ಹಾಲು ಖರೀದಿ. ಸೊ ಹಾಗಾಗಿ ಅಲ್ಲಿ ತೊಗೊಂಬರೋರ್ದು ಪೇಮೆಂಟು, ಪೆಟ್ರೋಲು, ಆಮೇಲೆ ನಮ್ದು ಡೈರಿದು KAB ಬಿಲ್ಲು, ಇದನ್ನೆಲ್ಲ ಜನ್ರೇಟರ್ದು ಇದನ್ನೆಲ್ಲ ತೆಗೆದ್ರೆ ನಮಗೆ 2,500 ಕೊಟ್ಟರೆ ಅದಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು 2,500 ರೂಪಾಯಿ ಮಾರಾಟ ಮಾಡ್ತಾ ಇದ್ದೀವಿ. ಈ ಸದ್ಯಕ್ಕೆ 2,800 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೀವಿ ಸರ್. ಬಹುಶಃ ನೀವು ಹೆಚ್ಚೆಚ್ಚು ಉತ್ಪಾದನೆ ಮಾಡಿದ್ರೆ ಇದರ ಬೆಲೆನೂ ಕಡಿಮೆ ಆಗ್ಬೋದು. ಹಾಂ, ಮಾಡ್ಬೋದು ಸರ್. ನಾವು ತುಪ್ಪ ಈಗ ಸದ್ಯಕ್ಕೆ ನಮ್ದು 1-1.5 ಕೆಜಿ ಪ್ರೊಡಕ್ಷನ್ ಇದೆ. ಮುಂಚೆ ಎಲ್ಲ 1-10 ಕೆಜಿವರೆಗೂ ಮಾಡ್ತಾ ಇದೀವಿ, ಒಂದು ದಿನಕ್ಕೆ 10 ಕೆಜಿ. ಸೊ ಈಗ 10 ಕೆಜಿವರೆಗೂ ಮಾಡಿದ್ರೆ ರಿಟೇಲ್ ಪ್ರೈಸ್ ಕಡಿಮೆ ಮಾಡ್ಬೋದು ಸ್ವಲ್ಪ, ಯಾಕೆಂದ್ರೆ ಲಾಭ ಜಾಸ್ತಿ ಉಳಿಯೋದ್ರಿಂದ ರಿಟೇಲ್ ಪ್ರೈಸ್ ಕಡಿಮೆನೂ ಮಾಡ್ಬೋದು. ಇಲ್ಲ ಅಂದ್ರೆ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಹಾಲಿನ ಬೆಲೆ ಹೆಚ್ಚು ಮಾಡಿದ್ರೆ ರೈತರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತೇಳಿ ಹಾಲಿನ ಬೆಲೆ ಹೆಚ್ಚು ಮಾಡ್ಬೋದು ಸರ್. ಈಗ ನೀವು ರೈತರಿಂದ ಹಾಲನ್ನು ಖರೀದಿ ಮಾಡ್ತಿರಲ್ಲ, ಅದು ಸಾವಯವ ಹಾಲು ಅನ್ಬಿಟ್ಟು ಹೆಂಗೆ ಖಾತ್ರಿಪಡಿಸ್ತೀರಿ? ಮೊದಲೆಲ್ಲ ಸುಮಾರು 99% ಎಲ್ಲ ರೈತರು ಸ್ವಲ್ಪ ರಾಸಾಯನಿಕ ಗೊಬ್ಬರ ಹೆಚ್ಚು ಉಪಯೋಗ ಮಾಡ್ತಿದ್ರು ಸರ್. ಸೊ ಇದನ್ನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಮಂಗೇಶ್ ಜಿ ಬೆಂಡೆ ಅಂತ ಹೇಳಿ ಅವರು ಈ ಪ್ರಾಂತದವರು, ಸೊ ಅವರು ಒಂದು ಮಾನದಂಡ ಹಾಕಿದ್ರು ಎಲ್ಲ ರೈತರಿಗೆ, ನೀವು ಹಾಲು ಕಲೆಕ್ಟ್ ಮಾಡ್ಬೇಕಾದ್ರೆ ಎಲ್ಲ ರೈತರಿಗೂ ಹೇಳ್ಬೇಕು, ಯಾಕಂದ್ರೆ ನೀವು ಸಾವಯವ ಕೊಡ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡಿದಿರಿ. ಎಲ್ಲ ರೈತರು ಮನೆ ಮನೆಗೆ ಹೋಗಿ ನೀವು ಬೆಳೆದಿರತಕ್ಕಂಥ ಬೆಳೆಗೆ ಸರ್ಕಾರಿ ಗೊಬ್ಬರ ಹಾಕಬಾರ್ದು, ಅದನ್ನು ಹಾಕದೇ ಬೆಳಿಬೇಕು. ಸೊ ಆಮೇಲೆ ಯಾವುದೇ ಹಿಂಡಿ ಪ್ರಾಡಕ್ಟ್ ತಗೊಂಡ್ರೆ ಅದಕ್ಕೆಲ್ಲ ಯೂರಿಯಾ ಅಂಶ ಹೆಚ್ಚಿರುತ್ತೆ, ಸೊ ಅದನ್ನು ಬಳಕೆ ಮಾಡಬಾರ್ದು. ಇನ್ನು ಏನು ಹಿಂಡಿ ಹಾಕಬೇಕು ಅಂತಂದರೆ ನೀವು ಶೇಂಗಾದ ಹಿಂಡಿ ಹಾಕಬೇಕು, ಆಮೇಲೆ ಮೆಕ್ಕೆಜೋಳ ಇಲ್ಲ ಗೊಂಜಾಳದ ನುಚ್ಚ ಎರಡೂ ಮಿಕ್ಸ್ ಮಾಡಿ ಹಾಕೋದ್ರಿಂದ, ಶೇಂಗಾದ ಹಿಂಡಿ ಹಾಕೋದ್ರಿಂದ ಆಕಳ ಚೆನ್ನಾಗಿ ಹಾಲನ್ನು ಕೊಡುತ್ತೆ, ಆಮೇಲೆ ಹೆಲ್ದಿನೂ ಇರುತ್ತೆ ಅಂತ ಹೇಳಿ ಅವ್ರು ಹೇಳಿದ್ರು ಸರ್. ಅದೇ ರೀತಿ ಎಲ್ಲ ರೈತರಿಗೂ ಹೇಳಿದ್ವಿ, ಅವ್ರು ಕ್ರಮೇಣ ಅದನ್ನು ಆ ಥರ ಸರ್ಕಾರಿ ಗೊಬ್ಬರ ಹಾಕ್ದೇ ಆಕಳಿಗೆ ಮೇವನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಈಗ ಸುಮಾರು 85% ಯಾರು ಸರ್ಕಾರಿ ಗೊಬ್ಬರ ಹಾಕ್ದೇ ಬೆಳೆಯನ್ನು ಬೆಳೆದು ಆಕಳಿಗೆ ಆಹಾರ ಹಾಕ್ತಾರೆ. ಸೊ ಹಾಗಾಗಿ ನಾವು ಒಂದು 90% ನಮ್ದು ಸಾವಯವ ಅಂತ ಹೇಳ್ಕೋಬಹುದು. ಅಂದ್ರೆ ಈ ಆಕಳು ತಿನ್ನುವಂತ ಮೇವ್ ಇದೆಯಲ್ಲ ಅದು ಸಾವಯವ ಆಗಿರ್ಬೇಕು. ಹೌದ್ ಸರ್, ಹೌದ್ ಸರ್, ಖಂಡಿತ. ಅದು ಸಾವಯವ ತಿಂದ್ರೆ ಮಾತ್ರ ಹಾಲು ಸಾವಯವ ಬರುತ್ತೆ. ಆಮೇಲೆ ನಮ್ಮ ತುಪ್ಪದ ಪ್ರಾಡಕ್ಟ್ ಅನ್ನು 100% ಒರಿಜಿನಲ್ ಅಂತ ಹೇಳಿಕೆ ನಾವು ಬಯಸ್ತೇವೆ ಸರ್. ಈಗ ಮೌನೇಶ್ ಅವರೇ, ಈಗ ಸಾಕಷ್ಟು ಗ್ರಾಹಕರು ನಿಮ್ಮ ತುಪ್ಪನ ಬಳಸ್ತಾ ಇದಾರೆ, ಬಳಸಿದ ನಂತರ ಅವರ ಪ್ರತಿಕ್ರಿಯೆ ಏನಿತ್ತು? ಸರ್, ನಾವು ಮಂಗಳೂರಿಗೆ ಸುಮಾರು 1.5 ಕ್ವಿಂಟಲ್ ತುಪ್ಪ ಕೊಟ್ಟಿದ್ದೆ ಸರ್, ಏನೋ ಅಲ್ಲಿ ಆಯುರ್ವೇದಿಕ್ ಹಾಸ್ಪಿಟಲ್ಗೆ. ಸೊ ಅವರು ಬೆಂಗಳೂರಲ್ಲಿ ಒಂದು ಮೈಂಡ್ ರಿಸರ್ಚಿಂಗ್ ಕಂಪ್ನಿಯವರಿಗೆ ಬ್ರೈನ್ ಇಂಪ್ರೂವ್ಮೆಂಟ್ ಸಲುವಾಗಿ ಅಂಥೇಳಿ ಮೆಡಿಸಿನ್ ರೆಡಿ ಮಾಡಲಿಕ್ಕೆ ನಮಗೆ ತುಪ್ಪ ಬೇಕು, ಸೊ ನಿಮ್ಮದು ಪ್ಯೂರ್ ತುಪ್ಪ ಇದೆ ಕೊಟ್ಟು ಕಳಿಸಿ ಅಂತ ಹೇಳಿದರು. ಸೊ ಅವರಿಗೆ 1.5 ಕ್ವಿಂಟಲ್ ತುಪ್ಪ ಕಳಿಸಿದ್ದೀವಿ ಸರ್. ಸೊ ಕೊಟ್ಟಾಗ ಅವರು ತುಪ್ಪ ತೊಗೊಂಡು ಅದನ್ನು ಕ್ವಾಲಿಟಿ ಚೆಕ್ ಮಾಡಿ ಆಮೇಲೆ ಅವರು ನಿಮ್ಮದು ಗುಡ್ ಕ್ವಾಲಿಟಿ ತುಪ್ಪ ಇದೆ ಅಂತ ಹೇಳಿದರು. ಸೊ ಅದರಿಂದ ಮೆಡಿಸಿನ್ ಮಾಡಿ ಬೆಂಗಳೂರು ರಿಸರ್ಚ್ ಕಂಪ್ನಿಗೆ ಮೈಂಡ್ ಡೆವಲಪ್ಮೆಂಟ್ ಸಲುವಾಗಿ ಏನು ಮೆಡಿಸಿನ್ ರೆಡಿ ಮಾಡಿಕೊಟ್ಟಿದ್ರು. ಸೊ ಸುಮಾರು ಒಂದು 8 ತಿಂಗಳಾದ್ಮೇಲೆ ಅವರು ಫೋನ್ ಮಾಡಿ ಹೇಳಿದರು ಸರ್ ನಮಗೆ, ಸೊ ನಿಮ್ಮ ತುಪ್ಪದಿಂದ ಒಳ್ಳೆ ರಿಸಲ್ಟ್ ಬಂದಿದೆ, ಮೈಂಡ್ ರಿಸರ್ಚಿಂಗ್ ಕಂಪ್ನಿಯವರು ಅಪ್ರಿಷಿಯೇಟ್ ಮಾಡಿದ್ದಾರೆ ಅಂಥೇಳಿ ಅವರೇ ಒಂದು ಅಲ್ಲಿಂದ ನಮಗೆ ಒಂದಿಷ್ಟು ಬಹುಮಾನ ಕೊಟ್ಟು ಕಳಿಸಿದ್ರು. ಯಾಕಂದ್ರೆ ನಿಮ್ಮ ತುಪ್ಪದಿಂದ ನಮ್ಮದು ಹೆಸರು ಬಂತು, ಆಮೇಲೆ ನಿಮ್ಮದು ತುಪ್ಪ ಈ ಥರ ಇದೆ, ಆಮೇಲೆ ಇದೇ ಥರ ಮೇಂಟೈನ್ ಮಾಡ್ಕೊಂಡು ಹೋಗಿ ಅಂತೇಳಿ ಹೇಳಿದರು. ಸೊ ಸಾಕಷ್ಟು ಜನ, ಒಬ್ಬರು ಕಸ್ಟಮರು ನಮ್ಮ ಕಣ್ಣು ಕಾಣ್ತಾ ಇಲ್ಲ, ಏನೋ ಒಂದು ಮೆಡಿಸಿನ್ ತಪ್ಪಾಗಿಬಿಟ್ಟು ಕಣ್ಣು ಕಾಣ್ತಾ ಇಲ್ಲ ಅಂದಿದ್ದಕ್ಕಾಗಿ ಸೊ ಯಾರೋ ತುಪ್ಪ ಹಾಕೊಂಡ್ರೆ ಸರಿಯಾಗುತ್ತೆ ಅಂತೇಳಿ ಹೇಳಿದ್ರಂತೆ. ಸೊ ಎಲ್ಲಿ ಸಿಗ್ತಾ ಇರಲಿಲ್ಲ, ವಿಶೇಷವಾಗಿ ಆಕಳ ತುಪ್ಪನ ಭಾಳ ಕಡಿಮೆ ಮಾಡೋದು. ಸೊ ಇವಾಗ ಕನ್ನೇರಿ ಶ್ರೀಗಳಿಂದ ಸ್ವಲ್ಪ ಪ್ರಚಾರ ಆಗಿ ತುಪ್ಪ ಎಲ್ಲ ಕಡೆ ಸಿಗ್ತಾ ಇದೆ. ಸೊ ಅವರು ಕಣ್ಣು ಕಾಣ್ತಾ ಇಲ್ಲ ಅನ್ನೋರು ಇಲ್ಲಿ ನಮ್ಮ ಹತ್ರ ಬಂದು ತುಪ್ಪ ತೊಗೊಂಡು ಹೋಗಿದ್ರು. ತೊಗೊಂಡು ಹೋದ್ಮೇಲೆ ಅದನ್ನು ಮೂಗಲ್ಲಿ ಒಂದು 2-2 ಹನಿ 4 ದಿವಸಕ್ಕೊಂದ್ಸರಿ ಹಾಕೊಂಡ್ರು. ಸೊ ಕಾಣ್ತಾ ಇರದೇ ಇರತಕ್ಕಂಥ ಕಣ್ಣುಗಳು ಮತ್ತು ಕಣ್ಣು ಕಾಣೋಕ್ಕೆ ಶುರುವಾದವು. ಸೊ ಆಮೇಲೆ ಯಾರಿಗೆ ಕಣ್ಣು ಮಂದ ಇರೋರು ಬಂದು ತುಪ್ಪ ತೊಗೊಂಡು ಹೋಗಿದ್ದಾರೆ, ಅವರು ಕಣ್ಣಲ್ಲಿ ಹಾಕೊಂಡಿದ್ದಾರೆ, ಮೂಗಲ್ಲಿ ಹಾಕೊಂಡಿದ್ದಾರೆ. ಸೊ ನಮಗೆ ಮೊದಲು ಕಣ್ಣು ಸರಿಯಾಗಿ ಕಾಣ್ತಿರ್ಲಿಲ್ಲ, ಈಗ ಸರಿಯಾಗಿ ಕಾಣ್ತಾ ಇದೆ ಅಂತ ಹೇಳಿದರು. ಆಮೇಲೆ ಮಂಡೆ ನೋವು ಇರೋರು ತೊಗೊಂಡು ಹೋಗಿದ್ದಾರೆ. ಸೊ ಅವರು ಅದನ್ನು ಮಸಾಜ್ ಮಾಡಿ ಸುಮಾರು 1.5-2 ತಿಂಗಳ ನಂತರ ಸೊ ನಮಗೆ ಅದು ಮಂಡೆ ನೋವು ಕಡಿಮೆ ಆಯಿತು ಅಂತೇಳಿ ಫೋನ್ ಮಾಡಿ ನಮ್ಗೆ ವಾಪಸ್ ಅಪ್ರಿಷಿಯೇಟ್ ಮಾಡಿದರು. ಆಮೇಲೆ ಅಷ್ಟೇ ನಮಗೆ ಖುಷಿ ಆಯಿತು. ಯಾಕೆಂದರೆ ತುಪ್ಪ ನಾವು ಎಷ್ಟು ಹಣಕ್ಕೆ ಕೊಡ್ತೀವಿ ಅಂತ ಅನ್ನೋದು ಮುಖ್ಯ ಅಲ್ಲ, ನಾವು ತುಪ್ಪ ತೊಗೊಂಡು ಹೋದ್ಮೇಲೆ ಅವರಿಗೆ ಎಷ್ಟು ಗುಣ ಆಯಿತು ಅಂತ ಅನ್ನೋದು ಭಾಳ ಮುಖ್ಯ. ಆಮೇಲೆ ಅದರಲ್ಲೇ ನಮಗೆ ಖುಷಿ ಸಿಕ್ಕಿದೆ ಅಂತ ಹೇಳ್ಬೋದು ಸರ್. ಸಾಕಷ್ಟು ಜನ ಈ ಥರ ತೊಗೊಂಡು ಹೋದವರು ಇದ್ದಾರೆ. ಆಮೇಲೆ ಬಿಜಾಪುರದಲ್ಲಿ ಒಬ್ಬರು ಶೇಖ್ ಅಂಥೇಳಿ ಇದ್ದಾರೆ ಸರ್, ಇಟಗಿ ಪೆಟ್ರೋಲ್ ಪಂಪ್ ಹತ್ರ, ಅವರಿಗೆ ಕ್ಯಾನ್ಸರ್ ಆಗಿತ್ತಂತೆ. ಸೊ ಅವರಿಗೆ ಆಕಳ ತುಪ್ಪ ಎಲ್ಲಿ ಹುಡುಕಾಡಿದ್ರು ಸಿಕ್ಕಿರಲಿಲ್ಲ ಅಂತೆ. ಸೊ ಇಲ್ಲಿ ಬಂದು ಆಕಳ ತುಪ್ಪ ತೊಗೊಂಡು ಹೋದರು. ಅವರು ಸುಮಾರು ಹಳೆ ತುಪ್ಪ ಬೇಕು ಅಂತೇಳಿ ಹಳೆ ತುಪ್ಪ ತೊಗೊಂಡು ಹೋದರು ಸರ್. ಸೊ ಹಳೆ ತುಪ್ಪ ಎಲ್ಲ ನಾವೊಂದು ಸುಮಾರು 6,000 ರೂಪಾಯಿ ಕೆಜಿ ಎಲ್ಲ ಕೊಡ್ತೀವಿ, ಸುಮಾರು 5 ವರ್ಷದ ತುಪ್ಪ. ತೊಗೊಂಡು ಹೋದ್ಮೇಲೆ ಅವರಿಗೆ ಆ ತುಪ್ಪ ತೊಗೊಂಡು ಯೂಸ್ ಮಾಡಿದ್ಮೇಲೆ ಕ್ಯಾನ್ಸರ್ ಕೂಡ ಕಡಿಮೆ ಆಗಿದೆ ಅಂತೆ. ಸೊ ಅವರೇ ಇಲ್ಲಿ ಬಂದುಬಿಟ್ಟು ನಮ್ಗೆ ಕ್ಯಾನ್ಸರ್ ಕಡಿಮೆ ಆಯ್ತ್ರಿ, ನಾವು ನಿಮ್ಮ ಆಕಳಿಂದ ಆಮೇಲೆ ನಿಮ್ಮಲ್ಲಿ ಸಿಕ್ಕಿರೋದ್ರಿಂದ ನಮ್ಗೆ ಭಾಳ ಖುಷಿ ಆಯಿತು, ನಾವು ಯಾವತ್ತೂ ಈ ಭೂಮಿ ಋಣ ಮುಗಿತಿತ್ತು, ಸೊ ವಾಪಸ್ ನಮಗೊಂದು ಜೀವ ಸಿಕ್ಕಂಗಾಯ್ತು ನಿಮ್ಮ ಆಕಳದಿಂದ ಆಮೇಲೆ ನಿಮ್ಮ ಡೈರಿಯಿಂದ ಅಂತೇಳಿ ಖುಷಿ ಪಟ್ಕೊಂಡು ಬಂದು ವಾಪಸ್ ಬಂದು ಹೋದ್ರು ಸರ್ ನಮ್ಮ ಡೈರಿಗೆ. ಹೀಗೆ ಸಾಕಷ್ಟು ಉದಾಹರಣೆಗಳು ನಮ್ಮ ಹತ್ರ ಇದೆ ಸರ್. ಈಗ ಈ ಒಂದು ತುಪ್ಪನ ಏನಾದರೂ ಸರ್ಟಿಫಿಕೇಶನ್ ಏನಾದರೂ ಪಡ್ಕೊಂಡಿದ್ದೀರಾ ಹೇಗೆ ಸಾವಯವ ತುಪ್ಪ ಅಂದ್ಬಿಟ್ಟು? ಸರ್, ಅದನ್ನೇನು ನಾವು ಮಾಡ್ಲಿಕ್ಕೆ ಹೋಗಿಲ್ಲ. ಯಾಕಂದ್ರೆ ನಾವು ಇದನ್ನ ಓನ್ಲಿ ಸೇವಾ ಮನೋಭಾವದಿಂದ ಮಾಡ್ತಾ ಇದ್ವಿ. ಇದನ್ನ ಕಮರ್ಷಿಯಲ್ ಆಗಿ ಬಿಸ್ನೆಸ್ ಪರ್ಪೋಸ್ ಮಾಡಬೇಕು ಅಂತೇಳಿ ಅದನ್ನೇ ತಲೆಯಲ್ಲಿ ಹಾಕೊಂಡಿಲ್ಲ. ಯಾಕಂದ್ರೆ ನಾವು ತೋಟದ ಜೊತೆಗೆ ಇದನ್ನು ಮಾಡೋಣ. ಸೊ ರೈತರಿಗೂ ಒಂದಿಷ್ಟು ಹಾಲಿಗೆ ರೇಟ್ ಹೆಚ್ಚಿಕೊಟ್ಟಂಗಾಗುತ್ತೆ, ಅದ್ರ ಜೊತೆಗೆ ನಾವು ಸ್ವಲ್ಪ ಬೆಳಿತೀವಿ, ಒಳ್ಳೇದನ್ನು ಕೊಡ್ತೀವಿ ಅನ್ನೋ ಒಂದು ನಮ್ಮಲ್ಲಿ ಮನೋಭಾವ ಇರೋದ್ರಿಂದ ಸರ್ಟಿಫಿಕೇಶನ್ಗೆ ಏನು ಹೋಗಿಲ್ಲ ಸರ್. ಈಗ ತುಪ್ಪ ಅಲ್ಲದೆ ಬೇರೆ ಏನು ಉತ್ಪನ್ನಗಳನ್ನು ಮಾಡ್ತೀರಾ? ತುಪ್ಪ ಅಲ್ಲದೇನೆ ನಾವು ಹಾಲು ತಿಕ್ಕುವಂಥ ಪೌಡರ್ ರೆಡಿ ಮಾಡ್ತಿದ್ವಿ ಸರ್. ಆಮೇಲೆ ವಿಭೂತಿ ರೆಡಿ ಮಾಡ್ತಾ ಇದ್ವಿ, ಗೋ ಅರ್ಕ ರೆಡಿ ಮಾಡ್ತಾ ಇದ್ವಿ, ಆಮೇಲೆ ಧೂಪ ಮಾಡ್ತಾ ಇದ್ವಿ. ಸೊ ಮುಂಚೆ ಎಲ್ಲ ಸ್ಟಾಕ್ ಮಾಡಿ ಇಡ್ತಾ ಇದ್ವಿ. ಈಗ ಎಷ್ಟು ಆರ್ಡರ್ ಬರುತ್ತೆ, ಆರ್ಡರ್ ಬಂದಷ್ಟು ಮಾತ್ರ ರೆಡಿ ಮಾಡಿ ಕೊಡ್ತಾ ಇದ್ದೀವಿ ಸರ್. ಇವೆಲ್ಲ ಉತ್ಪನ್ನಗಳಿಗೆ ಮಾರಾಟ ಹೇಗೆ ಮಾಡ್ತೀರಾ? ಸೊ ಇದಕ್ಕೆಲ್ಲ ಒಂದು ಮೂಲ ಅಂದರೆ ಕನ್ನೇರಿ ಮಠದ ಅದೃಶ್ಯ ಕಾಡು ಸಿದ್ದೇಶ್ವರಪ್ಪ ಅವರು ಸ್ವಲ್ಪ ಪ್ರಚಾರ ಮಾಡಿದ್ದಾರೆ ಸರ್. ಈಗ ನಿಮ್ಮ ಗ್ರಾಹಕರು ಎಲ್ಲೆಲ್ಲಿದ್ದಾರೆ? ಸರ್, ಬಿಜಾಪುರದಲ್ಲಿ ಒಂದು 50% ಬಿಜಾಪುರಲ್ಲಿ ಇದ್ದಾರೆ ಸರ್. ಗುಲ್ಬರ್ಗ ಇದ್ದಾರೆ, ಹೈದರಾಬಾದ್ ಇದ್ದಾರೆ, ಕೊಪ್ಪಳ ಇದ್ದಾರೆ, ಬೆಳಗಾವಿ ಇದ್ದಾರೆ, ಮಂಗಳೂರು ಇದ್ದಾರೆ, ಬೆಂಗಳೂರು ಇದ್ದಾರೆ, ಪುಣೆ ಇದ್ದಾರೆ, ಬಾಂಬೆ ಇದ್ದಾರೆ. ಆ ಕಡೆ ಎಲ್ಲ ಅವರು ಫೋನ್ ಮಾಡಿ ನಮಗೆ ಇಷ್ಟು ಕ್ವಾಂಟಿಟಿ ತುಪ್ಪ ಬೇಕು ಅಂತ ಹೇಳ್ತಾರೆ, ಅಡ್ವಾನ್ಸ್ ಪೇಮೆಂಟ್ ಮಾಡ್ತಾರೆ, ಆಮೇಲೆ ಅವರಿಗೆ ಕಳಿಸ್ಕೊಡ್ತೇವೆ ಸರ್. ಈಗ ನಿಮ್ಮ ತುಪ್ಪದ ಉತ್ಪನ್ನ ಏನಿದೆ ಅದನ್ನ ಜಾಸ್ತಿ ಮಾಡ್ಲಿಕ್ಕೆ ಏನಾದರೂ ಕ್ರಮ ತಗೊಂಡಿದ್ದೀರಾ? ಸರ್, ಮಾಡ್ತಾ ಇದ್ದೀವಿ ಸರ್. ಈಗ ಸೊಸೈಟಿಯಿಂದ ಅದೇ ಪಿ ಕೆ ಪಿ ಎಸ್ ಇಲ್ಲಿ ಲೋನ್ ಹಾಕಿಸಿ ರೈತರು ಹೆಚ್ಚು ಇಂಟ್ರೆಸ್ಟ್ ಪಡ್ತಾ ಇದ್ದಾರೆ, ಅವರಿಗೆ ಲೋನ್ ಹಾಕಿಸಿ ಆಕಳ ತಂದು ಕೊಡ್ತಾ ಇದ್ದೀವಿ ಸರ್. ಬರುವಂಥ ದಿನಗಳಲ್ಲಿ ಸುಮಾರು ನಾವು ಒಂದು 100 ಲೀಟ್ರ್ ಮಾಡಬೇಕಂತೇಳಿ ಸಂಕಲ್ಪ ಮಾಡಿದ್ದೀವಿ, ಮಾಡ್ತೀವಿ ಸರ್. ಈಗ ನಮ್ಮ ರೈತರು ಏನು ಈ ಕಾರ್ಯಕ್ರಮ ಕೇಳ್ತಾ ಇದ್ದಾರೆ, ಅವ್ರಿಗೇನು ಹೇಳಬೇಕು ಬಯಸ್ತೀರಾ? ಎಲ್ಲ ರೈತರು ಕೂಡ ಮೊದಲು ರೈತರು ಪ್ರಾಮಾಣಿಕರ ಆದರೆ ಮಾತ್ರ ಗ್ರಾಹಕರಿಗೆ ಒಂದು ಒಳ್ಳೆ ಪ್ರಾಡಕ್ಟನ್ನು ಕೊಡಲಿಕ್ಕೆ ನಮಗೆ ಒಂದು ಉತ್ಸುಕತೆ ಇರುತ್ತೆ. ಸೊ ನಾವು ಕೆಮಿಕಲ್ ಇಲ್ಲದೇ ಬೆಳೆದ್ರೆ, ಸೊ ನಾವು ಎಲ್ಲಾದರೂ ಇರಲಿ, ನಾವು ಭಾರತದ ಯಾವ ಮೂಲೆಯಲ್ಲಿದ್ರೂ ಒಳ್ಳೆ ಕ್ವಾಲಿಟಿ ಬೆಳೀತಿದ್ದೀವಿಪ್ಪ ಅಂತಂದರೆ ಎಲ್ಲಾದರೂ ಇದ್ರೆ ತೊಗೊಂಡು ಹೋಗ್ಲಿಕ್ಕೆ ನಮ್ಮದೊಂದು ಹೇಳ್ಕೋಬೋದು ಸರ್. ಹಾಗಾಗಿ ಎಲ್ಲ ರೈತರು ಸಹಿತ ಒಳ್ಳೆ ಪ್ರಾಮಾಣಿಕತೆಯಿಂದ ಮೋಸ ಮಾಡ್ದೇನೆ ಗ್ರಾಹಕರಿಗೆ ಕ್ವಾಲಿಟಿಯಿಂದ ಕೊಡೋದಿದ್ರೆ ಎಲ್ಲರೂ ಆ ಥರ ಕೊಟ್ಟರೆ ಆಮೇಲೆ ನಾವು ಈ ಮುಂಚೆ ಇದನ್ನು ಸ್ಟಾರ್ಟ್ ಮಾಡಬೇಕಾ ಸೇವಾ ಮನೋಭಾವ ಅಂಥೇಳಿ ಇದನ್ನೊಂದು ಸ್ಟಾರ್ಟ್ ಮಾಡಿದ್ದೀವಿ. ಮಾಡುವಾಗ ನಮ್ದು ಸುಮಾರು ಸಾಕಷ್ಟು ಲಕ್ಷ ನಮ್ಮದು ಬಡ್ಡಿ ಕೊಡ್ತಾ ಇದ್ದೀವಿ ಹೊರಗಡೆ. ಸೊ ಇದನ್ನು ಏನು ಸೇವಾ ಮನೋಭಾವ ಮಾಡಿದ್ವಿ, ಇದರಿಂದ ನಮ್ಗೆ ಲಾಭ ಹೆಚ್ಚಾಗಿಲ್ಲ. ಸೊ ಒಂದು ಈ ಗೋಮಾತೆಯಿಂದ ನಮಗೊಂದು ಆಶೀರ್ವಾದ ಹೆಚ್ಚಾಗಿ, ಸೊ ಎಲ್ಲೇ ಗ್ರಾಹಕರಿದ್ರು ಆಕಳದ ಉತ್ಪನ್ನ ಇದೆ ಅಂತಂದ್ರೆ ಫೋನ್ ಮಾಡಿ ಒಂದು ನಮಗೆ ಖುಷಿ ಆಗೋದು, ನಿಮ್ಮ ಹತ್ರ ಈ ತರ ಆಕಳದ ಉತ್ಪನ್ನ ಸಿಗುತ್ತೆ, ನಮಗೆ ಎಷ್ಟಾದ್ರೂ ಹಣ ಇದ್ರೆ ಪರವಾಗಿಲ್ಲ, ನಮಗೆ ಅದನ್ನ ಕೊಟ್ಟು ಕಳಿಸಿ ಅಂತ ಹೇಳ್ತಾರೆ. ಸೊ ಹಾಗೆ ಎಲ್ಲ ರೈತರು ಈ ತರ ಒಕ್ಕೂಟನ ಮಾಡಿಕೊಂಡು ಜನರಿಗೆ ಹಾಲಿನ ಬೇಡಿಕೆ ಸಾಕಷ್ಟು ಇದೆ ಪೂರೈಸಲಿಕ್ಕೆ. ಸೊ ಹಾಗಾಗಿ ಎಲ್ಲ ಈ ಕೇಳುವಂತ ಎಲ್ಲರಿಗೂ ಮಾಡ್ತಿದ್ರೆ ಮನೆಗೊಂದು ಆಕಳ ಕಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ, ನಾವು ಹೆಲ್ದಿ ಇರ್ತೀವಿ, ಮನೆಗೊಬ್ಬರು ಡಾಕ್ಟರ್ ಇದ್ದಂಗೆ ಆಗುತ್ತೆ ಅಂತೇಳಿ ಹೇಳಿಕ್ ಇಷ್ಟಪಡ್ತೀನಿ. ಈಗ ಬಬಲೇಶ್ವರ್ ಸುತ್ತಮುತ್ತ ರೈತರು ಇರ್ತಾರಲ್ಲ, ಅವ್ರಿಗೇನು ಹೇಳಕ್ಕೆ ಬಯಸ್ತೀರಾ? ಬಬಲೇಶ್ವರದಲ್ಲಿ ಸುತ್ತಮುತ್ತ ಇರುವಂತ ರೈತರಿಗೆ ತಾವು ಕೂಡ ಈ ತರ ಒಕ್ಕೂಟನ ರೆಡಿ ಮಾಡಿ, ಸೊ ಹೀಗೆ ಗೌರ್ಮೆಂಟ್ ಹೇಗೆ ಒಂದು ಕೆ ಎಮ್ ಎಫ್ ತರ ಒಂದು ಒಕ್ಕೂಟ ಮಾಡಿಕೊಂಡು ಗೌರ್ಮೆಂಟ್ ಅದಕ್ಕೆ ಅಲ್ಲಿ ಪೇಮೆಂಟ್ ಕೊಟ್ಟು ಇದನ್ನ ಮಾಡ್ತಲ್ಲ, ಸೊ ನಾವು ಆ ತರ ಏನ್ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲರೂ ಸೇರಿ ಒಂದು ಒಕ್ಕೂಟ ಮಾಡಿಕೊಂಡು ಬಬಲೇಶ್ವರದಲ್ಲಿ ಏನಾದರೂ ಒಂದು ದೊಡ್ಡದು ಹಾಲಿಂದ ಶೇಖರಣಾ ಕೇಂದ್ರ ಮಾಡಿದರೆ, ಆಮೇಲೆ ತುಪ್ಪ ಕೊಡುವಂಥ ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡಲಿಕ್ಕೆ ಆಗುತ್ತೆ. ಎಲ್ಲ ರೈತರು ಸೇರಿ ಈ ಥರ ಮಾಡಿದರೆ ಎಲ್ಲರಿಗೊಂದು ಒಳ್ಳೆಯ ಆಹಾರನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ರೈತರೆಲ್ಲ ಸೇರಬೇಕು ಅಂತೇಳಿ, ಸೇರಿ ಈ ಥರ ಮಾಡಬೇಕು ಅಂತೇಳಿ ಸರ್ ರೈತರಲ್ಲಿ ಕೇಳ್ಕೊತಾ ಇದ್ದೀನಿ. ಈಗ ನಮ್ಮ ರೈತ ಬಾಂಧವರು ನಿಮ್ಮನ್ನು ಸಂಪರ್ಕಿಸಬೇಕು ಅಂದರೆ ನಿಮ್ಮ ಫೋನ್ ನಂಬರ್ ಕೊಡ್ತೀರಾ? ಸರ್ ಕೊಡ್ತೀವಿ ಸರ್. 9902337385 ಸರ್. ಇವರ ನಂಬರ್ ಮತ್ತೊಮ್ಮೆ ಬರ್ಕೊಳ್ಳಿ, 9902337385. ಒಳ್ಳೆಯದು ಮೌನೇಶ್ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದು ಸಾಕಷ್ಟು ಮಾಹಿತಿ ಕೊಟ್ಟರೆ ನಿಮಗೆ ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ ಸರ್. ಆತ್ಮರೇ, ಇದುವರೆಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಬಬಲೇಶ್ವರ ತಾಲೂಕ ನಿಂಡೋಣಿ ಗ್ರಾಮದ ಮೌನೇಶ್ ಕಳಪ ಬಡಗಿರವರೊಂದಿಗೆ ಸಾವಯವ ತುಪ್ಪ ತಯಾರಿಸುವ ಅನುಭವ ಕುರಿತು ಸಂದರ್ಶನ ಕೇಳಿದರೆ ಇವರನ್ನ ಸಂದರ್ಶಿಸಿದವರು ಬಿ ವಿ ಶ್ರೀಧರ್. ಇನ್ನು ಮುಂದೆ ಕೇಳಿ ಜಾನಪದ ಗೀತೆಯನ್ನ. ವಿಶ್ವೇಶ್ವರ ಗಣನಾಥ ಪಾರ್ವತಿ ನಂದನ ಗಜಾನನ. ಚಿಕ್ಕ ಸಂಸಿ ಗ್ರಾಮದ ಕಾಶಿನಾಥ್ ಪತ್ಥಾರ್ ಹಾಗೂ ತಂಡದವರಿಂದ ಈ ಒಂದು ಭಜನೆ ಪದವನ್ನು ಆಲಿಸಿ. ವಿಶ್ವೇಶ್ವರ ಗಣ ವಿಶ್ವೇಶ್ವರ ಘನನಾಥ ಪಾರ್ವತಿ ನಂದನ ಗಜಾನನ. ಗಜಾನನ

ಚಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ನಿನ್ನ ನಾಮವೇ ಚಂದ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಗೋವಿಂದ ತಿರುಪತಿ ವಾಸ ಗೋವಿಂದ ತಿರುಮಲ ವಾಸ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಪಾಂಡುರಂಗ ಗೋವಿಂದ ಪಂಢರಿನಾಥ ಗೋವಿಂದ ಪುರಾಣ ಪುರುಷ ಗೋವಿಂದ ಪುಂಡರೀಕಾಕ್ಷ ಗೋವಿಂದ ವೆಂಕಟರಮಣ ಗೋವಿಂದ ಸಂಕಟಹರಣ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಆಂಜನೇಯ ರಘುವೀರ ರಾಮ ದೂತ ಮಾಂ ಪಾಹಿ ಆಂಜನೇಯ ಮಾಮ ಬಂಧು